ಫಲಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30 ಆತ್ಮೀಯ ಶ್ರೋತೃಗಳಿಗೆಲ್ಲ ವಿದ್ಯಾದೇವಿ ಬಿಎಸ್ ಮಾಡುವ ನಮಸ್ಕಾರಗಳು. ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯವಾದ ಸ್ವಾಗತ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳಿ ಪ್ರೇಮಲೋಕ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರೋ ಕಾಲೇಜು, ನೀನಿನ್ನು ಟೀನೇಜು, ಹುಷಾರಾಗಿರಬೇಕು, ಚೆನ್ನಾಗಿ ಓದ್ಬೇಕು. ನಾನ್ ತುಂಬಾ ಕಟ್ನಿಟ್ಟು ತಲಕಿಟ್ರೆ ಕಿಕ್ಕೌಟು. ನೆಲ ನೋಡ್ಕೋತ ಬರಬೇಕು, ನೆಲ ನೋಡ್ಕೋತ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್? Yes, sir. Hello, my lovely lady, who are you? Who are you? Hello, my lovely lady, who are you? Who are you? Kannada barodilva, kannedu kaanulva. Kannardu dolginda, kaantide ee anda. How do you know man matha, bai mushkan hogatte. ಹೊಸ ಹುಡುಗಿ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೋತೀನಿ. ಅಂಡರ್ಸ್ಟ್ಯಾಂಡ್? ಯೆಸ್ ಬಾಸ್. ಸುಂದರ ಯುವಕ ದುಷ್ಯಂತ ರಾಜ ಬೇಟೆಯನ್ನಾಡಲು ಬಂದ. ಕಾಡ್ಗೆ ಸಾರ್ ಬೇಟೆಯ ಮರೆತು ಕಾಡಿನ ಸೊಗಸು ನೋಡುತ್ತ ಸವಿಯುತ್ತ ನಿಂದ. ಸುಮ್ಮನೆ ಸಾರ್ ಕಾಡಿನ ನಡುವೆ ಹುಣ್ಣಿಮೆಯಂತ ಸುಂದರ ಹುಡುಗಿಯ ಕಂಡ. ಹೌದು ಸಾರ್. ಚಲುವೆಯ ನೋಡಿ ಹತ್ತಿರ ಓಡಿ ಹುಡುಗಿಯ ಕೈ ಹಿಡುಕೊಂಡ. ಹತ್ತಿರ ಕರೆಯುತ್ತ ತೋಳಿಂದ ಬಳಸುತ್ತ ಕಣ್ಣನ್ನೇ ನೋಡುತ್ತ ಪ್ರೀತಿಯ ಮಾಡುತ್ತ. ಯಾರೇ ನೀನು ಚಲುವೆ ಅಂದ, ನಿನ್ನ ಅಂದ ಚಂದ ಅಂದ. ಹಣೆಯಲ್ಲಿ ಬೆವರುತ್ತ ಹನುವೆಲ್ಲ ನಡುಗುತ್ತ ನೆಲವನ್ನೇ ನೋಡುತ್ತ ನುಡಿದಳು ನಾಚುತ್ತ. ನಾನು ಇನ್ನು ನಿನಗೆ ಸ್ವಂತ ಹೆಸರು ಶಕುಂತಲ ಅಂತ. ಬಂದ್ರು ಸಾರ್ ಬಂದ್ರು ಸಾರ್ ಶಕುಂತಲ ಬಂದ್ರು ಸಾರ್. ನೀನ ಶಕುಂತಲ ಅಲ್ಲ ನನ್ ಶಶಿಕಲ. ಯಾರನ್ನ ನೋಡ್ಬೇಕು? ನಿಮ್ಮನ್ನೇ ನೋಡ್ಬೇಕು. ಏನಾಗ್ಬೇಕಾಗಿತ್ತು? ಅಡ್ಮಿಟ್ ಆಗ್ಬೇಕಿತ್ತು. ಸರಿ ಈ ಕಡೆ ಕಳಿಸಿ ಸರ್. ಶಟ್ ಅಪ್ ಅಂದ್ರೆ ಬಾಯಿ ಮುಚ್ಚು ಸರ್. ಹೋಗಮ್ಮ ಹುಡುಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ, ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ. ನಿನ್ಗೆ ಯಾವುದು ಇಷ್ಟವೋ ಆ ಬೆಂಚೆ ಸೆಲೆಕ್ಟ್ ಮಾಡ್ಕೋ, ಈ ಬೆಂಚೆ ಸೆಲೆಕ್ಟ್ ಮಾಡ್ಕೋ. ಕೊಡ್ಲೆ ಮೀಟಿಂಗ ಕಣ್ ಕೊಡ್ಲೆ ಕಿಸ್ಸಿಂಗ

ಬರುತ್ತಾನೆ ಎಲ್ಲರ ಹೃದಯದ ಬಳಿಗೆ ಬರುತ್ತಾನೆ ಹತ್ತಿತ್ತ ನೋಡುತ್ತ ಕಣ್ಣ ಮಿಡುಕಾಡುತ್ತ ಹಂಗೆ ಹಂಗಂಗೆ ಇಟ್ಟ ಗಿಲಕ್ಕೆ ಗಿಲಕ್ಕೆ ಬಂದಾಳಲ್ಲ ಮಲ್ಲ ಚೋರಿ ಚಕ್ಕರಿ ಅಂತಾರಲ್ಲ ಎಲ್ಲ ಯಾರೇ ವಯ್ಯಾರೆ ಮೈಲಾರಿ ಚಿತ್ರಕ್ಕಾಗಿ ಚೈತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರೊಂದಿಗೆ ಹಾಡಿರುವ ಗೀತೆಯನ್ನು ಕೇಳಿದ್ರಿ. ಸಾಹಿತಿ ಕವಿರಾಜ್, ಸಂಗೀತ ಗುರುಕಿರಣ್ ಅವರದಾಗಿತ್ತು. ಇದೀಗ ಶಮಿತಾ ಹಾಗೂ ಉದಿತ್ ನಾರಾಯಣ್ ಹಾಡಿರುವ ಮೈಲಾರಿ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳೋಣ. ಸುಕುಮಾರಿ ಹೃದಯನ ಕದ್ದ ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ ಸುಕುಮಾರಿ ಸುಕುಮಾರಿ ಹೃದಯನ ಕದ್ದ ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ ಎದೆಯಾಳದಲ್ಲಿ ನಿಂದೆ ಹಾಡಿದೆ ಬಿಸು ಮಾತು ಶುರುವಾಯಿತು ಈ ನಮ್ಮ ಕಣ್ಣಂಚಲಿ ಮನಸ್ಸಂತೂ ಮಗುವಾಯಿತು ಈ ನನ್ನ ಪ್ರೀತಿಯಲ್ಲಿ ಬರೆ ಬಾಸೆ ಬಂತು ಶಾಯರಿ ಸುಕುಮಾರಿ ಸುಕುಮಾರಿ ಹೃದಯನ ಕದ್ದ ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ ಸುಕುಮಾರಿ ಸುಕುಮಾರಿ ನಿದಯಾನ ಕದ್ದ ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದೆ ನಿನ್ನ ಸೇರಿ ಈಗ ಕೇಳಿ ಮಳೆ ಇರಲಿ ಮಂಜು ಇರಲಿ ಚಿತ್ರದ ಗೀತೆಯನ್ನು ಧ್ವನಿ ಶ್ರೇಯಾ ಘೋಷಾಲ್ ಅವರದು ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ ಮನುಮೂರ್ತಿ ಕರೆಯೋಲೆಯಿಂದ ಒಂದಿತನವು ಬಾಯಿಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ. ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿ ಹಾಡಿದ್ದಾರೆ ರಘು ದೀಕ್ಷಿತ್. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓ ಒಳವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನದೆಯೊಳಗೆ ನೀಳಿದು ಚಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸನಿ ಕುಂತಲ್ಲು ನೀನೇ ನಿಂತಲ್ಲು ನೀನೇ ಎಲ್ಲೆಲ್ಲು ನೀನೇ ಸಖಿ ಕಣ್ಣಲ್ಲು ನೀನೇ ಕನಸಲ್ಲು ನೀನೇ ನನ್ನೆಲ್ಲ ಕನಸನ್ನು ನಿನದಂದು ನೀ ತಿಳಿದಿದ್ದೆ ನೂರೆಂಟು ನೋವಲ್ಲೂ ನೀ ಬಂದು ಜೊತೆಯಿದ್ದೆ ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕು ತಂದು ಸುರಿದೆ ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೆ ಹೀಗೆಲ್ಲಿ ನೀ ಹೋದೆ ಕಣಕರಿಸಿ ನೀ ಬಾರೆ ಎದೆಗುಡಿ ನಾವು ಉಸಿರು ನೀನೇ ಬಾನಲ್ಲು ನೀನೇ ಕುಗಿಯಲ್ಲು ನೀನೇ ಎಲ್ಲೆಲ್ಲೂ ನೀನೇ ಸಖಿ ನಾವಲ್ಲು ನೀನೇ ನಗುವಲ್ಲು ನೀನೇ ಎಲ್ಲೆಲ್ಲೂ ನೀನೇ ಸಖಿ smart matli ಕಡೆಯದಾಗಿ ಕೇಳಿ ಗಣಪ ಚಿತ್ರಕ್ಕಾಗಿ ಅನುರಾಧ ಭಟ್ ಹಾಡಿರುವ ಗೀತೆ ಹೃದಯ ಶಿವ.